ಯಾಕಂದರೆ ಈಗ ಏನಾಗ್ತಾ ಇದೆ ಅಂದರೆ ಪ್ರೆಸೆಂಟು 37-38 ಸಾವಿರ ಖರ್ಚಾಗ್ತಾ ಇದೆ ಸರ್ ಒಂದು ಎಕರೆ ಭತ್ತ ಬೆಳೆಯೋದಕ್ಕೆ. ಮಿನಿಮಮ್ ಅಂದರೆ ಒಂದು 40 ಚೀಲದವರೆಗೆ ಇಳುವರಿ ಬರ್ತಾ ಇದೆ. 40 ಚೀಲ ಬಂದರೆ ನಮ್ಮ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ರೇಟ್ ಬಂದ್ಬಿಟ್ಟು 1250-1300 ಒಂದು ಚೀಲ 77 ಕೆಜಿ ಇದೆ. ಹಂಗಾಗಿ ಏನಾಗ್ತಾ ಇದೆ ಅಂದರೆ 50-52 ಸಾವಿರ ಪಟ್ಟೆ ಆಗ್ತಿದೆ, 38 ಸಾವಿರ ಖರ್ಚು ಬರ್ತಾ ಇದೆ. 38 ಸಾವಿರದ ನಾವು ಇಂಟ್ರೆಸ್ಟು ಮತ್ತು 6 ತಿಂಗಳ ಇಂಟ್ರೆಸ್ಟ್ ಎಲ್ಲ ಲೆಕ್ಕ ಹಾಕಿದರೆ 42-43 ಸಾವಿರ ಬರ್ತಾ ಇದೆ. ನಮಗೆ ಉಳಿದೇ ಒಂದು 8-10 ಸಾವಿರ ಉಳಿತಾ ಇದೆ. ಆ 8-10 ಸಾವಿರಕ್ಕಾಗಿ ನಾವು 42 ಸಾವಿರ ಖರ್ಚು ಮಾಡಬೇಕು. ಹಂಗಾಗಿ ಏನಾಗ್ತದೆ ಅಂದರೆ ನಮ್ಗೆ ಉಳಿಯೋ ಲಾಭಕ್ಕಿಂತ ಖರ್ಚನೇ 90% ಖರ್ಚನೇ ಆಗ್ತಾ ಇದೆ. ಕೇವಲ ಒಂದು 10% ಲಾಭಕ್ಕಾಗಿ ನಾವು ಮಾಡ್ತಾ ಇದೀವಲ್ಲ ಅಂತ ನಮಗೊಂದು ಮನವರಿಕೆ ಆದಮೇಲೆ ನಿಧಾನವಾಗಿ ನಾವು ಒಂದು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಮಾಡೋಣ ಅಂತೇಳಿ ನಮ್ಮ ಗಮನಕ್ಕೆ ಬಂತ್ರಿ. ಬಂದ ತಕ್ಷಣ ನಾವು ಸ್ವಲ್ಪ ಅಲ್ಲಲ್ಲಿ ಕನ್ನೇರು ಮಠಕ್ಕೆ ಹೋಗಿ ಅಲ್ಲಿ ಒಂದು ವಾರ ಇದ್ದು ಅಲ್ಲಿ ಕೂಡ ಸ್ವಲ್ಪ ಅಲ್ಲೆಲ್ಲ ನಾವು ಅದನ್ನು ಏನು ಎಲ್ಲದ್ರ ಬಗ್ಗೆ ಏನಂತ ತಿಳ್ಕೊಂಡ್ವಿ. ಕೆಲವೊಬ್ಬರು ನಮ್ಮ ಸ್ನೇಹಿತರು ನಮ್ಕಿನ ಮುಂಚಿತವಾಗಿ ಮಾಡುವಂಥ ಸ್ನೇಹಿತರ ಭೇಟಿಯಾಗಿ ಅವ್ರ ತಲೆ ಕೂಡ ಕೆಲವು ಅನುಭವಗಳನ್ನು ತಗೊಂಡ್ವಿ. ಯಾವ ಥರ ನಾವು ಸಾವಯವ ಮಾಡಬೇಕಾದ್ರೆ ಹೆಂಗ್ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಮಾಡ್ಬೇಕಂತೇಳಿ ಅದನ್ನೆಲ್ಲ ತಗೊಂಡ್ಮೇಲೆ ನಾವು ನಿಧಾನವಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಸಾವಯವ ಮಾಡಲಿಕ್ಕೆ. ಈಗ ಪ್ರೆಸೆಂಟ್ ನಾವು 4 ವರ್ಷ ಆಯ್ತು ಸರ್ ಈಗ ಮಾಡೋದಕ್ಕೆ. ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆಯ್ತು ಸರ್, ಆದರೂ ಕೂಡ ಇದೇನು ಧೃತಿಗೆಡಬಾರ್ದಂತೇಳಿ ನಾವು ಭಾಳ ಪ್ರಯತ್ನ ಪಟ್ಟು ಈಗೇನಾಗಿದೆ ಅಂದರೆ ನಾವು ಪ್ರೆಸೆಂಟ್ ಈಗ ಇಳುವರಿ ಬಂದ್ಬಿಟ್ಟು 24-25 ಚೀಲದವರೆಗೆ ಬೆಳೀತಾ ಇದ್ದೀವಿ. ಯಾವುದೇ ಭತ್ತವನ್ನು ಒಂದು ಎಕರೆಗೆ 25 ಚೀಲ ಬೆಳೆದ್ರು ನಾವು ಅದಕ್ಕೆ ಕೇವಲ 22-23 ಸಾವಿರ ಖರ್ಚು ಮಾಡ್ತಾ ಇದ್ದೀವಿ. ಆ ಮಾಡಿದ ತಕ್ಷಣ ಒಂದು ವರ್ಷ ನಾವು ಭತ್ತನ ಹಂಗೆ ಸಂಗ್ರಹಣೆ ಮಾಡಿ ಒಂದು ವರ್ಷ ಆದಮೇಲೆ ನಾವು ಅದನ್ನು ಮಿಲ್ಲಿಂಗ್ ಮಾಡಿ ಅಕ್ಕಿ ಮುಖಾಂತರ ಅಕ್ಕಿಯನ್ನೇ ಮಾರಾಟ ಮಾಡ್ತಿದ್ವಿ. ಸುಮಾರು 5,000-5,500 ಒಂದು ಕ್ವಿಂಟಲ್ ಅಕ್ಕಿ ಮಾರಾಟ ಮಾಡಿದ್ವಿ. ಅದು ಏನಾಗಿದೆ ಅಂದರೆ ಒಂದು ಎಕರೆಗೆ ಏನಿಲ್ಲ ಅಂದರೆ ಒಂದು 10-12 ಕ್ವಿಂಟಲ್ ಅಕ್ಕಿ ಬರ್ತಾ ಇದೆ ಭತ್ತಲಿಂದ. ನಮಗೆ ಮಿನಿಮಮ್ ಒಂದು ಎಕರೆ ಬಂದ್ಬಿಟ್ಟು 60,000 ಆಗ್ತಾ ಇದೆ ನಿವ್ವಳ ಆದಾಯದಲ್ಲಿ. 22 ಸಾವಿರ ಖರ್ಚು ತೆಗೆದ್ರು 38-40 ಸಾವಿರ ಆದಾಯ ತಗೊಳ್ತಾ ಇದ್ವಿ. ನೋಡಿ ಸಾವಯವ ರೀತಿಯಲ್ಲಿ ಮಾಡೋದ್ರಿಂದ ಎಷ್ಟು ಉಳಿತಾ ಇದೆ ನಿಮಗೆ? ಅಷ್ಟು ಉಳಿತಾ ಇದೆ. ಬಟ್ ಇನ್ನು ಏನಂದ್ರೆ ಈಗ ನಮ್ಮಲ್ಲಿ ಫಸ್ಟ್ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆದ್ಮೇಲೆ ಎಲ್ಲರಿಗೂ 1-2 ಕೆಜಿ ಸ್ಯಾಂಪಲ್ ಕೊಟ್ಟು ನಾವು ಅವ್ರಿಗೆ ಊಟ ಮಾಡ್ಲಿಕ್ಕೆ ಹೇಳಿದ್ಮೇಲೆ ಅವ್ರಿಗೆ ಅನುಭವ ಆಗಿ ಈಗ ನಾವು ದಿನ ತಿನ್ನುವಂತ ಅಕ್ಕಿಗೂ ಈ ಸಾವಯವ ಅಕ್ಕಿಗೂ ಏನ್ ವ್ಯತ್ಯಾಸ ಅನ್ನುವುದು ಅವ್ರು ಊಟ ಮಾಡಿದವ್ರಿಗೆ ಗಮನಕ್ಕೆ ಬಂದಿದೆ ಸರ್. ಕೆಲವೊಬ್ರು ಏನಾಗಿದೆ ಅಂದರೆ ಕೆಲವೊಬ್ರು ಎಸಿಡಿಟಿ ಇಂಥವೆಲ್ಲ ಇದ್ದವು ಕಡಿಮೆ ಆಗ್ಯಾವ. ಆಮೇಲೆ ಏನಂದರೆ ಈ ಸಾವಯವ ಅಕ್ಕಿ ಒಂದು ವೇಳೆ ಇವತ್ತು ನಾವು ಬೆಳಿಗ್ಗೆ ಅಕ್ಕಿ ಅನ್ನ ಮಾಡಿದ್ವಿ ಅಂದರೆ ಮರುದಿನ ಬೆಳಿಗ್ಗೆ ಊಟ ಮಾಡಿದರೂ ಅನ್ನ ಅಳಸಲ್ಲ. ಹಂಗೆ ಏನಾಗ್ತದೆ ಅಂದರೆ ಗುಣಮಟ್ಟ ಒಳ್ಳೆಯದು. ಮತ್ತೆ ಏನಂದ್ರೆ ಸರ್ ಇದರಲ್ಲಿ ಇನ್ನೊಂದು ಏನಂದರೆ ನಾವು ಊಟ ಮಾಡಿದ ತಕ್ಷಣ ಮಿನಿಮಮ್ ಒಂದು 1-2 ಅವರ್ ಒಳಗಡೆ ನಮ್ಗೆ ಕಂಪ್ಲೀಟ್ ಡೈಜೆಷನ್ ಆಗಿ ಮತ್ತೆ 3-4 ಅವರ್ ಒಳಗೆ ಹಸುವಾಗ್ತದೆ. ಟೈಮ್ ಟು ಟೈಮ್ ಹಸುವಾಗ್ತದೆ. ಹಂಗಾಗಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಆಹಾರ ಕೊಡಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಎಷ್ಟು ಎಕರೆದಲ್ಲಿ ಸಾವಯವ ಭತ್ತವನ್ನು ಬೆಳೀತಾ ಇದ್ದೀರಿ ನಾವು ಪ್ರತಿ ವರ್ಷ? ಈ ಪ್ರತಿ ನಮ್ಮ ಗೆಳೆಯರು ನಾವು ಕೂಡಿಬಿಟ್ಟು ಲಾಸ್ಟ್ ಈಗ ಒಂದು 3 ವರ್ಷದಿಂದ ಒಂದು 40 ಎಕರೆಯಲ್ಲಿ ಬೆಳೀತಾ ಇದ್ದೀವಿ ಸರ್. ಈ ವರ್ಷ ಸ್ವಲ್ಪ ಇವರು ನಮ್ಮ ಫ್ರೆಂಡ್ ಸ್ವಲ್ಪ ಅವ್ರದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಸಮಸ್ಯೆ ಆಗಿ ಕೇವಲ ಈಗ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ವಿ. ಈ ಒಂದು 8-9 ಎಕರೆಯಲ್ಲಿ ಬೆಳೀತಾ ಇದ್ದೀವಿ. ಇದು ಬೆಳೆಯೋಕ್ಕೆ ಇದಲ್ಲದೆ ಮತ್ತೇನಂದ್ರೆ ನಾವು ಬೇರೆ ಮತ್ತೆ ಗೋ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದೀವಿ ಸರ್. ಗೋ ಉತ್ಪನ್ನಗಳು ಅಂತಂದ್ರೆ ಏನೇನು ಮಾಡ್ತೀರಿ? ಎಷ್ಟು ಗೋ ಸಾಕಾಣಿಕೆ ಇದೆ ತಮ್ಮದು? ಟೋಟಲ್ ನಮ್ಮ ಹತ್ರ ಒಂದು 38 ಹಸುಗಳಿದ್ವು ಸರ್, ನಾಟಿ ಹಸು ಎಲ್ಲ. ಅಂದ್ರೆ ಗೋಶಾಲೆ ಟೈಪ್? ಗೋಶಾಲೆ ಟೈಪ್. ನಾವೊಂದು 3 ಜನ ನಮ್ಮ ಸ್ನೇಹಿತರೊಬ್ರು ಡಾಕ್ಟರ್ ಅಶೋಕ್ ಅಂತ ಹೇಳಿದಾರೆ ಸರ್, ಅವರೊಬ್ರು ಮತ್ತೆ ನಮ್ಮ ಸುರೇಶ್ ಅಂತ ಇವರು, ನಾವು 3 ಜನ ಕೂಡಿ ಒಂದು ಮಾಡಿದ್ವಿ, ಚಿಕ್ಕದಾಗಿ ಗೋಶಾಲೆ ಮಾಡಿದ್ವಿ. ಸ್ವಲ್ಪ 38 ಹಸು ಇದ್ವು ಸರ್. ಸ್ವಲ್ಪ ನಮ್ಗೇನಂದ್ರೆ ಜಾಗದ ಸ್ವಲ್ಪ ಸಮಸ್ಯೆ ಆಗಿ ಮೇವು ಸಂಗ್ರಹಣಕ್ಕೆ ಜಾಗದ ಸ್ವಲ್ಪ ಅಸ್ತವ್ಯಸ್ತ ಆದದಕ್ಕೆ ಏನು ಮಾಡಿದ್ವಿ, ಅದರಲ್ಲಿ ಒಂದು 25-26 ಹಸುಗಳನ್ನು ರೈತರಿಗೆ ಯೋಗ್ಯವಾದ ರೀತಿಯಲ್ಲಿ ಸಾಕುವಂಥ ರೈತರಿಗೆ ಉಚಿತವಾಗಿ ಕೊಟ್ಟಿದ್ದೀವಿ. ಅವರೂ ನಮ್ಮ ಹಸುಗಳನ್ನು ಸಾಕಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಗೋ ಇದರಲ್ಲಿ ನಮ್ಮ ಹಸುಲಿಂದ ಸಗಣಿ ಅದರಲ್ಲಿಂದ ಸ್ವಲ್ಪ ಜಮೀನಿಗೆಲ್ಲ ಉಪಯೋಗ ಮಾಡ್ಕೊಳಕತ್ತಾರೆ ಕೆಲವು ಜನ. ಕೆಲವು ಜನ ಹೈನುಗಾರಿಕೆ ಮಾಡೋಕ್ಕೆ ಮನೆ ಹಾಲು ಅದಂತೇಳಿ ಅದಕ್ಕೂ ಉಪಯೋಗ ಮಾಡ್ಕೊಳಕತ್ತಾರೆ. ಆ ರೈತರಿಗೂ ಅನುಕೂಲ ಆಗಿದೆ. ಈ ನಮ್ಮ ಹತ್ರ ಸದ್ಯ ಅಂದರೆ ಒಂದು 10 ಇದಾವೆ ಸರ್ ಹಸುಗಳು, 10 ಇದಾವೆ. ಹತ್ತರಲ್ಲೇ ನಾವೀಗ ವಿಭೂತಿ ಮತ್ತು ಟೂತ್ ಪೌಡರ್ ದಂತ ಮಂಜನ್ನು ಮಾಡ್ತಾ ಇದೀವಿ ಸರ್. ಮತ್ತೆ ಈಗ ನೆಕ್ಸ್ಟ್ ಏನಂದ್ರೆ ಇನ್ನೊಂದು 2-3 ದಿನದಲ್ಲಿ ಗೋಮಯದ ಒಂದು ದೀಪ ಮಾಡೋಣ ಅಂತ ಮಾಡಿದೀವಿ ಸರ್. ದೀಪಾವಳಿಗೆ ದೀಪ ಅಣತಿ ಪ್ರಣತಿ ಅದನ್ನೇ ಮಾಡೋಣ ಅಂತ ಇದು ಮಾಡ್ತಾ ಇದೀವಿ ಸರ್. ಇನ್ನೊಂದು ಎರಡು ದಿನದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಷ್ಟು ಇಲ್ಲಿವರೆಗೆ ಬರೀ ಎರಡು ಮೂರೇ ಮಾಡ್ತಾ ಇದೀವಿ ಸರ್. ಈ ಗೋಮಯಲಿಂದ ವಿಭೂತಿ ಕೂಡ ಮಾಡ್ತಾ ಇದೀವಿ. ವಿಭೂತಿ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಜನರಿಂದ. ಖರೀದಿ ಕೂಡ ನಮ್ಮಲ್ಲೇ ಬಂದು ಕೆಲವು ಜನ ಖರೀದಿ ಮಾಡ್ತಾ ಇದ್ದಾರೆ. ಕೆಲವು ಜನ ನಮ್ಮಲ್ಲಿ ಗೋ ನಮ್ಮ ದಂತಮಂಜನ ಅಲ್ಪುಡಿ ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಅಲ್ಲಿ ನೋವು ಅಂತದೆಲ್ಲ ಕಡಿಮೆ ಆಗ್ಯದ ರೀ. ಕೆಲವೊಂದು ಜನ ಬಹಳ ಜನ ಗುಟ್ಕ ತಿನ್ನೋ ಅಂತ ಜನ ಕೂಡ ಗುಟ್ಕ ತಿನ್ನೋದು ಬಿಟ್ಬಿಟ್ಟಾರ್ರಿ. ಅವ್ರ ಬಹಳ ಅವರೇ ನಮ್ಗೆ ಬಹಳ ಸಪೋರ್ಟ್ ಮಾಡಿ ಬೇರೆ ಬೇರೆಯವ್ರನ್ನ ನಮ್ಮಲ್ಲಿಗೆ ಅವರೇ ಕಳಿಸ್ತಾ ಇದ್ದಾರೆ. ಟೂತ್ ಪೌಡರ್ ಇಂತಲ್ಲಿ ಸಿಗ್ತದ ನೋಡ್ರಿ ತಗೋರಿ ಅಂತೇಳಿ. ಒಳ್ಳೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಮಾರಾಟನೂ ಆಗ್ತಾ ಇದೆ, ತಗೊಂಡು ಹೋಗ್ತಾ ಇದ್ದಾರೆ, ತಗೊಂಡು ಹೋಗ್ತಾ ಇದೆ ಸರ್. ಒಂದು ಏನಂದ್ರೆ ಸ್ವಲ್ಪ ಯುವ ಜನರು ನಮ್ಮ ಏನು ನಾಟಿ ದೇಸಿ ಹಸು ಏನಿದಾವಲ್ಲ ಅದನ್ನ ಉಳಿಸುವಂತ ಪ್ರಯತ್ನ ಮಾಡಿದರೆ ಚೆನ್ನಾಗಿರುತ್ತಂತ ನಮ್ದೊಂದು ಅಭಿಪ್ರಾಯ. ಈಗ ನೋಡ್ರಿ ಅಮರೇಗೌಡರು, ತಾವು ಸಾವಯವ ಭತ್ತವನ್ನ ಬೆಳೀತಾ ಇದ್ದೀರಿ, ಭೂಮಿಗೆ ಸಾವಯವ ಗೊಬ್ಬರ ಹಾಕೋದ್ರ ಜೊತೆಗೆ ಕೆಲವೊಂದು ಜೈವಿಕ ಗೊಬ್ಬರಗಳನ್ನು ಬಳಸಬೇಕಾಗತ್ತೆ, ಏನೇನು ಜೈವಿಕ ಗೊಬ್ಬರಗಳನ್ನ ಬಳಸ್ತಿರ್ತಾವ ಸರ್? ಈಗ ಭೂಮಿಗೆ ನಾವು ಸಾವಯವ ಗೊಬ್ಬರ ಕಾಂಪೋಸ್ಟ್ ಹಾಕ್ತಾ ಇದೀವಿ. ಅದ್ರ ಜೊತೆಗೆ ಮತ್ತೆ ನಮ್ಮ ರಾಯಚೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥರಾದಂತ ಡಾಕ್ಟರ್ ಅಣ್ಣಕುಮಾರ್ ಉಸ್ಮಾನಿ ಸರ್ ಅವರು ಮಾರ್ಗದರ್ಶನದಲ್ಲಿ ಕೆಲವೊಂದು ಜೈವಿಕ ಶಿಲೀಂಧ್ರ ನಾಶಕ ಮತ್ತು ಜೈವಿಕ ಗೊಬ್ಬರ ಪಿ ಎಸ್ ಬಿ ಆಗಿರ್ಬೋದು, ಆಮೇಲೆ ರೈಜೋಬಿಯಮ್ ಮತ್ತೆ ಅಜೋಟೋ ಬ್ಯಾಕ್ಟೀರಿಯಾ ಇವೆಲ್ಲ ಬೆಳೆಸ್ತಾ ಇದ್ದೀವಿ. ಆಮೇಲೆ ಮೆಟ್ರೋಜಿಯಮು, ವೆಟಿಸಿಲಿಯಮು, ಬೇವೇರಿಯಾ ಇವು ಅವಶ್ಯಕತೆ ಇದ್ದಾಗ ಮೆಟ್ರೋಜಿಯಮು, ವೆಟಿಸಿಲಿಯಮು, ಬೇವೇರಿಯಾ ಕೂಡ ಬೆಳೆಸ್ತಾ ಇದ್ದೀವಿ. ಸಾವಯವದಲ್ಲಿ ಏನೋ ಒಂದು ಅನವಶ್ಯಕ ಒಂದು ವೇಳೆ ಯಾವುದೇ ರೀತಿ ಅಂತ ಕಂಟ್ರೋಲ್ ಆಗದೇ ಇದ್ದಂಥ ಪಕ್ಷದಲ್ಲಿ ನಾವು ಜೈವಿಕ ಕೀಟನಾಶಕ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಒಳ್ಳೆ ಇದು ಕಾಣ್ತಾ ಇದೆ ನಮ್ಗೆ. ಅಂದ್ರೆ ಕೀಟನಾಶಕ ರೋಗನಾಶಕಗಳನ್ನ, ರಾಸಾಯನಿಕ ಕೀಟನಾಶಕ ರೋಗನಾಶಕ ಬಳಸೋದಿಲ್ಲ ಇಲ್ಲಿ, ಬಳಸೋದಿಲ್ಲ. ಅದು ಇನ್ನೊಂದೇನಂದ್ರೆ ನಮ್ದೇನಂದ್ರೆ ನಾವು ಏನ್ ಮಾರಾಟ ಬೇರೆ ರೈತರೆಲ್ಲ 6,000, 6,000, 7,000 ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ರೈತರು. ಸಾವಯವ ರೈತರು ಇದು ನಮ್ದಂತೇಳಿ 8,000, 9,000 ಹಿಂಗೆಲ್ಲ ಮಾರ್ತಿರ್ತಾರೆ. ಇಲ್ಲ, ಅದು ಹಂಗ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಕನಿಷ್ಠ ಮಧ್ಯಮ ರೈತರು ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಹೌದೌದು, ಯಾಕಂದ್ರೆ ಮಧ್ಯಮ ರೈತರು ಅವರು ಆದಾಯಕ್ಕೆ ತಕ್ಕಂಗೆ ಬೆಳೀತಾ ಇರ್ತಾರೆ. ಈ ತರ ಎಲ್ಲ 6,000, 7,000 ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಮಧ್ಯಮ ವರ್ಗದವರಿಗೆ ನಾವು ಪರಿಶುದ್ಧವಾದಂತ ಆಹಾರ ಕೊಡೋದಕ್ಕೆ ಸಾಧ್ಯವಾಗುದಿಲ್ಲ. ಯಾಕಂದ್ರೆ ಇನ್ನೊಂದೇನಂದ್ರೆ ಈಗ ನಮ್ಮ ಏನು ನಮ್ಮ ಇದು ನಿಂತಿರೋದೆಲ್ಲ, ಜೀವನ ಎಲ್ಲ ನಿಂತಿರೋದೆಲ್ಲ ಮಧ್ಯಮ ವರ್ಗದ ಜನಾಂಗದ ಮೇಲೆ ನಮ್ಮ ಜೀವನ ನಿಂತಿರೋದು. ಅಂತಲ್ಲೇ ಅವ್ರಿಗೊಂದು ಪರಿಶುದ್ಧ ಆಹಾರ ಸಿಕ್ಕಿ ಕೃಷಿ ಬಗ್ಗೆ ಒಂದು ಟ್ರೈನಿಂಗ್ ಟ್ರೈನ್ ಅಪ್ ಮಾಡಿ ಅಂಥವ್ರನ್ನೆಲ್ಲ ಮುಂದೆ ತಂದಾಗ ಮಾತ್ರ ನಾವು ಒಂದು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಈಗ ಸಾವಯವ ಭತ್ತವನ್ನು ಅಕ್ಕಿಯನ್ನು ತಾವು ಒಂದು ಎಕರೆಗೆ ಒಂದು 20 ಚೀಲ ಬರ್ತದ? 20-22 ಚೀಲ ಬೆಳಿತಾ ಇದೀವಿ. ನೆಲ್ಲು ಬರ್ತದೆ? 20 ನೆಲ್ಲು ಬರ್ತದೆ ಸರ್. ಒಂದು 10-11 ಕ್ವಿಂಟಲ್ ವರೆಗೆ ಅಕ್ಕಿ ಬರ್ತದೆ. ಹಾ ಸರ್, ಆಮೇಲೆ ಅದು ಪಾಲಿಶ್ ತೋಡು ಅದು ಬರುತ್ತೆ ಸರ್, ಅದು ನಮ್ಮ ಹಸುಗಳಿಗೆ ಮಿಕ್ಕಿದ್ದು ನಾವು ಮಾರಾಟ ಮಾಡ್ತೀವಿ. ಇಲ್ಲಿ ಸಾವಯವದಲ್ಲಿ ಬೆಳೆದಂತ ಭತ್ತದ ಹುಲ್ಲು ಸಹ ಚೆನ್ನಾಗಿರುತ್ತಲ್ಲ? ಭತ್ತದ ಹುಲ್ಲು ದನಗಳಿಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಸರ್. ಬೇರೆ ಹುಲ್ಲು ತಿನ್ನೋದ್ರಲ್ಲಿಂದ ಏನಾಗ್ತದೆ, ಕೆಲವೊಂದು ರಾಸುಗಳಲ್ಲಿ ಕೆಲವೊಂದು ತೊಂದರೆ ಕಾಣ್ತವೆ. ಸಾವಯವ ಹುಲ್ಲು ತಿನ್ನೋದ್ರಿಂದ ಸ್ವಲ್ಪ ಅಷ್ಟು ತೊಂದರೆ ಏನು ಕಾಣಲ್ಲ. ಆದ್ರೆ ಏನಂದ್ರೆ ಒಂದು ಒಳ್ಳೆ ಆಹಾರ ಕೊಡಬೇಕಂದ್ರೆ ಸಾವಯವನೇ ಜೀವನದಲ್ಲಿ ಒಂದು ಸಾವಯವ ಅಂಶವನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಒಂದು ಆರೋಗ್ಯವಾಗಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ಏನಂದ್ರೆ ಆದಷ್ಟು ಜನ ಸ್ವಲ್ಪ ತಮ್ಮ ಮನೆಗೆ ಒಂದು ಫಸ್ಟ್ ತಮ್ಮ ಮನೆಗೆ ತಾವು ಬೆಳ್ಕೋದಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ 1-2 ವರ್ಷ ಬೆಳೆದ್ಮೇಲೆ ಅದು ನಿಮ್ಗೆ ಕಂಪೇರ್ ಮಾಡಿ ನೋಡಿದ್ರೆ ನೀವು ಸಾವಯವ ಮಾಡಿದ್ರೆ ಎಲ್ಲಾರು ಲಾಸ್ ಅಂತ ಹೇಳ್ತಾರ, ಯಾವುದು ಲಾಸ್ ಇಲ್ಲ. ಯಾಕೆ ಲಾಸ್ ಅಂದ್ರೆ ಖರ್ಚು ಕಡಿಮೆ ಸರ್. ಯಾಕೆ ಲಾಸ್ ಆಗ್ತದ ಅಂದ್ರೆ ಮಾರ್ಕೆಟ್ ಸಮಸ್ಯೆಯಿಂದ ಲಾಸ್ ಆಗ್ತದ. ಮಾರ್ಕೆಟ್ ಸಮಸ್ಯೆ ಎದಕ್ಕೆ ಲಾಸ್ ಆಗ್ತದ ಅಂದ್ರೆ ನಾವು ಏನ್ ಬೆಳಿತಾ ಇದೀವಿ ಅನ್ನೋದನ್ನ ನಾವು ಅವ್ರಿಗೆ ಪರಿಪೂರ್ಣ ಮನವರಿಕೆ ಮಾಡುವಲ್ಲಿ ನಾವು ಎಡವುತ್ತಾ ಇದೀವಿ. ಗ್ರಾಹಕರಿಗೆ ನಾವು ಕೊಟ್ಟಂತ ಅದು ಅವ್ರಿಗೆ ಸ್ಯಾಟಿಸ್ಫೈಡ್ ಆದ್ರೆ ಫ್ಯೂಚರ್ನಾಗ ನೆಕ್ಸ್ಟ್ ಅವರೇ ನಾವು ಬೇಡ ಅಂದ್ರೂ ಕೂಡ ನಮ್ಮನೇ ಹುಡ್ಕೊಂಡು ಬರ್ತಾರೆ. ಫಸ್ಟ್ ಮಾರ್ಕೆಟ್ನಲ್ಲಿ ನಾವು ಒಳ್ಳೆ ಒಂದು ಪರಿಶುದ್ಧ ಒಂದು ಆಹಾರ ಕೊಟ್ಟರೆ ಅವರು ನಮಗೆ ಕಂಟಿನ್ಯೂ ಕಾಯಂ ಕಸ್ಟಮರ್ ಆಗಿಬಿಡ್ತಾರೆ. ಅದೇ ಥರ ಈಗ ನಮ್ಮಲ್ಲಿ ಲಾಸ್ಟ್ ಟೈಮ್ ನಾವೊಂದು 700 ಚೀಲ ಭತ್ತದಲ್ಲಿ ಒಂದು 300-320 ಕ್ವಿಂಟಲ್ ಅಕ್ಕಿ ಮಾಡಿಬಿಟ್ಟು ಟೋಟಲ್ ಕಂಪ್ಲೀಟ್ ಎಲ್ಲಾನು ಮಾರಾಟ ಮಾಡಿದ್ವಿ. ಇನ್ನೂ ಆದ್ರೂ ಮಾರಾಟ ರೇಟ್ ನೀವು ಹೇಗೆ ಕೊಡ್ತೀರಿ? ಮಧ್ಯಮ ರೇಟ್ ಮಾರ್ತಾ ಇದ್ದೀರಾ ಹೇಗೆ? ನಾವು 5,000 ಒಂದು ಕ್ವಿಂಟಲ್ ಕೊಡ್ತಾ ಇದೀವಿ ಸರ್ ಅಕ್ಕಿ. ಎಲ್ಲರಿಗೂ ಒಂದೇ ರೇಟೇ ಕೊಟ್ಟಿದ್ವಿ, 5,000 ಒಂದು ಕ್ವಿಂಟಲ್ ಕೊಟ್ಟಿದ್ವಿ. ಮನೆಗೆಲ್ಲ ಕೆಲವು ಜನ ಏನಾಗಿದೆ ಅಂದರೆ ಈಗ ಬೇರೆ ಅಕ್ಕಿ ಬಂದ್ಬಿಟ್ಟು 400-400 ಮಾಮೂಲು ಬೇರೆ ಸೋನ ಅಕ್ಕಿ ಒಂದು ವರ್ಷದ್ದು. ಇದು ನಮ್ಮ ಒಂದು ವರ್ಷ ಆದ್ಮೇಲೆ ನಾವು ಮಾರಾಟ ಮಾಡ್ತಾ ಇದ್ವಿ. ಜನರಿಗೆ ಕೂಡ ಏನಾಗಿದೆ ಅಂದರೆ ಇದಕ್ಕೆ ಅದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ, ಒಂದು 500 ರೂಪಾಯಿ ಡಿಫ್ರೆನ್ಸ್ ಇದೆ. 500 ರೂಪಾಯಿಗೆ ಯಾಕೆ ನಾವು ಕೆಟ್ಟದ್ದು ತಿನ್ಬೇಕು, ಒಳ್ಳೇದೇ ತಿನ್ನೋಣ ಅಂತ ಬಂದು ವ್ಯಾಪಾರ ಆಗಿದೆ ಸರ್. ಈಗ ಇಲ್ಲಿ ಒಂದು 2 ವರ್ಷ ಸ್ವಲ್ಪ ಭಾಳ ಕಷ್ಟ ಆಯ್ತು ಸರ್. ಈ ಮೊನ್ನೆ ವರ್ಷ ಏನು ನಮ್ಗೇನು ಅಂತ ಕಷ್ಟ ಏನಾಗಿಲ್ಲ. ನಾವು ಅನ್ಕೊಂಡಕ್ಕಿಂತ ಇನ್ನೂ ಡಿಮ್ಯಾಂಡ್ ಜಾಸ್ತಿನೇ ಬಂದಿದೆ. ನಮ್ಮ ಬೇರೆ ನಮ್ಮ ಹತ್ರ ಇಲ್ಲಾಂದ್ರೂ ನಾವು ಬೇರೆ ರೈತರು ನಮಗೆ ಪರಿಚಯ ಇದ್ದವ್ರು ಯಾರಾದರೂ ಬೆಳೆದಿದ್ರೆ ಅಂಥವ್ರಿಗೂ ನಾವು ಈ ರೇಟ್ ಕೊಡ್ತಾ ಇದ್ದೀವಿ. ನಿಮ್ಗೆ ಕೊಡ್ಬೇಕನ್ಸಿದ್ರೆ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀವಿ. ರಾಸಾಯನಿಕ ಕೃಷಿಯನ್ನ ಮೊದಲು ಮಾಡ್ತಿದ್ರಿ, ಮಾಡ್ತಿದ್ರು ತಾವು ಕೇವಲ 1,000-8,000 35,000-40,000 ಖರ್ಚು ಮಾಡಿ 8,000 ಗಳಿಸೋದೇನಪ್ಪ ಅಂತಕ್ಕಂತ ವಿಚಾರ ತಮ್ಮ ತಲೆಯಲ್ಲಿ ಬಂತು, ಸಾವಯವ ಕೃಷಿಗೆ ಬಂದ್ರಿ. ಈಗ ಬದಲಾವಣೆ ಆದ್ಮೇಲೆ ಭೂಮಿಯಲ್ಲಿ ಯಾವ ರೀತಿ ಇದಾಗಿದೆ? ಈಗ ಏನಾಗಿದೆ ಅಂದ್ರೆ ಸರ್, ಈಗ ನಮ್ಮ ತಲೆ ಈಗ ಒಂದು ವೇಳೆ ನಮ್ದು ಲಾಸ್ಟ್ ಸರ್ ಟೇಲೆಂಡ್ ನಮ್ದು ನೀರು ಸ್ವಲ್ಪ ಸಮಸ್ಯೆ ಆಗಿ ಈಗ ಸಾವಯವ ಮಾಡೋದ್ರಿಂದ ಏನಾಗ್ತದಂದ್ರೆ ಒಂದ್ ಟೈಮ್ ನಮ್ಗೆ ಜಮೀನಿ ನೀರು ಸಿಗದೆ ಒಂದ್ ವೇಳೆ ಒಣಗಿತ್ತಂದ್ರೂ ಯಾವ್ದೇ ರೀತಿ ತೊಂದರೆ ಆಗಲ್ಲ, ತಡ್ಕೊಂಬ ಶಕ್ತಿ ಇರ್ತದ ಸರ್. ಆಮೇಲೆ ನಮ್ದು ನಮ್ ಕಾರ್ಬನ್ ಲೆವೆಲ್ ಏನಿದೆಲ್ಲ ನಮ್ ಭೂಮಿಯಲ್ಲಿ ಮೊದಲಿಗೆ ಈ ನಾವು ರಾಸಾಯನಿಕ ಮಾಡೋಕ್ಕಿಂತ ಮುಂಚೆ ಈಗ ನಮ್ಮ ಭೂಮಿಯ ಒಂದು ಗುಣಮಟ್ಟ ಆಗಿದೆ ಸರ್, ಉತ್ತಮ ರೀತಿಯಲ್ಲಿ ನಮ್ಮ ಭೂಮಿ ತಯಾರಾಗಿದೆ. ಅದು ಯಾವುದೇ ನಾವು ಈಗ ಒಂದು ಇದಕ್ಕಿಂತ ಮೊದಲು ರಾಸಾಯನಿಕ ಮಾಡ್ತಾ ಇದ್ದೀವಿ ಅಂದ್ರೂ ನಾವು ಇವು ಫೋರ್ಟೆಕ್ಸ್ ಆಮೇಲೆ ಇವು ರೌಂಡ್ ಅಪ್ ಯಾವ ಹೊಡಿತಾ ಇದ್ದಿಲ್ಲ, ಬರೀ ಗೊಬ್ಬರ ಒಂದೇ ಹಾಕ್ತಾ ಇದ್ದೀವಿ. ಅವಾಗ ಒಂದು 8 ವರ್ಷದಿಂದ ಹಿಂದಲಿಂದಾನೆ ಗುಳಿಗೆ ಆಮೇಲೆ ಇದು ರೌಂಡ್ ಅಪ್ ಇದೆಲ್ಲ ಹೊಡೆದು ಬಿಟ್ಟಿದ್ದೀವಿ. ಬರ್ತಾ ಈಗ 3 ವರ್ಷದಿಂದ ನಾವು ಯಾವುದೇ ಕೆಮಿಕಲ್ ಮಡಿತಾ ಇಲ್ಲ. ನೋಡ್ರಿ, ಸಾವಯವ ಅಕ್ಕಿಯನ್ನ ನಾವು ಬೆಳೆದಷ್ಟೇ ಅಲ್ಲ, ಅದ್ರ ಜೊತೆಗೆ ಅದನ್ನ ಮಿಲ್ಲಿಂಗು ಬಹಳ ಇಂಪಾರ್ಟೆಂಟ್. ಮಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಬಹಳಷ್ಟು ಪಾಲಿಷ್ ಮಾಡಿಸಿ ಎಲ್ಲ ಇದನ್ನ ಮಾಡ್ತಾರೆ, ಅದರ ಉಪಯೋಗ ಆಗೋದಿಲ್ಲ. ನೀವು ಹೇಗೆ ಮಾಡ್ತೀರಿ? ಇಲ್ಲ ಸರ್, ಮಿಲ್ಲಿಂಗ್ ಅಲ್ಲಿ ಕೂಡ ನಾವೇನಂದ್ರೆ ಒಂದು ಸಿಂಗಲ್ ಪಾಲಿಷೇ ಮಾಡ್ತಾ ಇದೀವಿ. ಸಿಂಗಲ್ ಪಾಲಿಷ್ ಅದು ಏನಿದೆ ಅಂದ್ರೆ ಮಿಲ್ಲಿಂಗ್ ಮಾಡೋದ್ರಿಂದ ಕೆಲವು ಜನ ಏನ ಮಿಲ್ಲಿಂಗ್ ಪಾಲಿಷ್ ಮಾಡದೆ ಕೊಟ್ಟಿದೀವಿ, ಕೆಲವು ಜನ ಏನಂತಾರ ನಮಗ್ ಪಾಲಿಷ್ ಬೇಕಂತಾರ, ಕೆಲವು ಜನ ಏನಂತಾರ ಪಾಲಿಷ್ ಬೇಡ ಅಂತಾರ. ನಾವು ಅವ್ರಿಗೆ ತಿಳಿಸಿ ಹೇಳಿವ್ರಿ, ಪಾಲಿಷ್ ಮಾಡಿದ್ದು ತಿನ್ಬಾರ್ದ್ರಿ, ಪಾಲಿಷ್ ಅಲ್ಲಿ ಅಕ್ಕಿಯಲ್ಲಿ ಇರುವಂತ ವಿಟಮಿನ್ B12 ಏನಿದೆಲ್ಲ ಮನುಷ್ಯನಿಗೆ ಅದೇ ನಿಮ್ಗ ಅವಶ್ಯಕ, ಪಾಲಿಷ್ ಮಾಡಿದ್ ಬೇಡ ಅಂತ ಜನರಿಗೂ ತಿಳುವರಿ ಕೇಳಿದ್ವಿ. ಬಟ್ ಆದ್ರೂ ಈಗ ಕೇಳ್ತಾ ಇಲ್ಲ, ಯಾಕಂದ್ರೆ ಕೆಲವೊಬ್ರು ರೋಗಿ ಕಾಣಿಸ್ಬೇಕು, ಒಟ್ಟು ಕೆಲವೊಬ್ರು ಏನಂದ್ರೆ ತೊಂದರೆ ಇರ್ತದೆ ಸರ್, ಕಂಟಿನ್ಯೂ ವಿಟಮಿನ್ B12 ಟ್ಯಾಬ್ಲೆಟ್ ತಗೊಂತಿರ್ತಾರೆ. ಈ ಪಾಲಿಷ್ ಮಾಡದೇ ಇರುವಂತ ಅಕ್ಕಿಯಿಂದ ಊಟ ಮಾಡಿದ್ದೆ ಡೈಲಿ ಇದನ್ನೇ ಊಟ ಮಾಡ್ಕೊಂತಿದ್ರೆ ವಿಟಮಿನ್ B12 ಅನ್ನುವಂತ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಕೆಲವು ಜನಕ್ಕೆ ಗೊತ್ತಾಗಿದೆ, ಅವ್ರು ಹೇಳ್ತಾ ಇದಾರೆ ಪಾಲಿಷ್ ಬೇಡ ಅಂತ ಹೇಳ್ತಾ ಇದಾರೆ. ನಾವು ಸಾಧ್ಯವಾದಷ್ಟು ಈಗ ಕೆಲವು ಜನ ಬೇಡ ನಮಗೆ ಪಾಲಿಷ್ ಬೇಡ ಅಂದ್ರೆ ಕೂಡ ಬೇಕು ಬೇಡ ಅಂತ ಇರ್ತಾರಲ್ಲ, ಅದಕ್ಕೆ ಇವ್ರಿಗೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಅಂತೇಳಿ ಒಂದು ಸಿಂಗಲ್ ಪಾಲಿಷ್ ಮಾಡಿದ್ದೀವಿ, ಲೈಟ್ ಆಗಿ ಸಿಂಗಲ್ ಪಾಲಿಷ್ ಮಾಡಿ ಕೊಡ್ತಾ ಇದೀವಿ. ಒಳ್ಳೆ ಟೇಸ್ಟ್ ಇದೆ ಸರ್, ಅಕ್ಕಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾವು ಏನು ಇದು ಏನು ಗೋವಾ ಆಧಾರಿತ ಕೃಷಿಯಲ್ಲಿ ಒಂದು ಮಾಡ್ತಾ ಇದೀವಲ್ಲ, ಗೋವಾ ಆಧಾರಿತ ಕೃಷಿ ಅದು ನಮಗೆ ಆದಾಯ ಬರ್ತಾ ಇದೆ. ಆದಾಯಕ್ಕಿಂತ ನಮಗೇನಂದ್ರೆ ಮನಸ್ಸಿಗೆ ಒಂದು ತೃಪ್ತಿ ಇದೆ, ತೃಪ್ತಿ ನೆಮ್ಮದಿ ಇದೆ, ತೃಪ್ತಿ ನೆಮ್ಮದಿ ಇದೆ. ನಾವು ಇನ್ನೊಬ್ಬರಿಗೆ ಹೋಗಿ ನಾವು ಈಗ ಗೊಬ್ಬರದ ಅಂಗಡಿಗೆ ಹೋಗಿ ನಾವು ಬಾಕಿ ಕಟ್ಟಬೇಕು, ಅದಕ್ಕೆ ಕೊಡಬೇಕು, ಇದಕ್ಕೆ ಕೊಡಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ಒಟ್ಟು ಬಳಸೋದೇ ಇಲ್ಲ. ಬಳಸೋದಿಲ್ಲ ಸರ್, ಕಾಂಪೋಸ್ಟ್ ಅನ್ನೇ ತಯಾರು ಮಾಡ್ಕೊಂತೀರಿ. ಏನು ಎರೆ ಗೊಬ್ಬರ ಮಾಡ್ತಾ ಇದ್ದೀರಾ? ಇದು ಕಾಂಪೋಸ್ಟ್ ಅನ್ನೇ ನಾವು ವೇಸ್ಟ್ ಡಿಕಂಪೋಸರ್ ಗೋಕೃಪಾಮೃತ ಇದ್ರ ಮುಖಾಂತರ ಕಾಂಪೋಸ್ಟ್ ಮಾಡಿ. ಗೋಕೃಪಾಮೃತ ಹೇಗೆ ಬಳಸ್ತಾ ಇದ್ದೀರಿ ಭತ್ತದ ಬೇಸಾಯದಲ್ಲಿ? ಭತ್ತದ ಬೇಸಾಯದಲ್ಲಿ ಸರ್ ನಾವು ಒಂದು ಒಂದು ಟ್ಯಾಂಕಿಗೆ 2 ಲೀಟರ್ ಹಾಕಿ ಸ್ಪ್ರೇ ಮಾಡ್ತಾ ಇದೀವಿ, ಮತ್ತೆ ವೇಸ್ಟ್ ಡಿಕಂಪೋಸರ್ ಬಳಸ್ತಾ ಇದೀವಿ. ಚೆನ್ನಾಗಿದೆ ಸರ್ ರಿಸಲ್ಟ್. ಆಮೇಲೆ ಕೆಲವೊಂದು ಏನಿದೆ ಅಂದ್ರೆ ಮೀನಿಂದು ರಸ ಸಾರ್ ಅಂತೇಳಿ ಬರ್ತದೆ ಸರ್, ಫಿಶ್ ಅಮೋನಿಯಂ ಆ್ಯಸಿಡ್ ಅದು, ಮತ್ತೆ ಆಮೇಲೆ ಎಗ್ಗಿಂದ ಒಂದು ಅದೊಂದು, ಮತ್ತೆ ಆಮೇಲೆ ಬೇವಿನ ಎಣ್ಣೆ ನಾವೇ ತಯಾರು ಮಾಡ್ಕೊಂತಿದೀವಿ. ಕೇವಲ ಒಂದು 50 ಗ್ರಾಮ್ ಬೀಜದಲ್ಲಿ 1 ಲೀಟರ್ ಬೇವಿನ ಎಣ್ಣೆ ಶುದ್ಧವಾದ 50,000 PPM ಇರತಕ್ಕಂಥ ಬೇವಿನ ಎಣ್ಣೆ ತಯಾರಾಗ್ತಾ ಇದೆ. ಅದು ಏನಂದ್ರೆ ಈಗ ಮಾರ್ಕೆಟಲ್ಲಿ ಕೊಡ್ತಕ್ಕಂಥ 10,000-15,000 PPM ಕಿನ್ನ ಪವರ್ಫುಲ್ ಇರುತ್ತೆ. ಕೇವಲ ಒಂದು 50 ಗ್ರಾಮು ಬೇವಿನ ಬೀಜ ಇದ್ರೆ 1 ಲೀಟರ್ ಎಣ್ಣೆ ತಯಾರಾಗುತ್ತೆ. ಅದು ಏನಂದ್ರೆ 1 ಎಕರೆಗೆ 1 ಲೀಟರ್ ವಾಟರ್ಗೆ ಕೇವಲ 1-3 ಎಂ ಎಲ್ ಹಾಕಿದ್ರೆ ಸಾಕು.

ಭೂತಗಣ ಸೇವಿತಂ ಕಪಿತ್ವ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸನ್ನೋದೇ ಹೇ ಹೇ